ಕಿಸಾನ್ ವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತು ನನ್ನೊಟ್ಟಿಗಿದ್ದಾರೆ ರೈತ ಮಹಿಳೆ, ರಾಯಚೂರು ತಾಲೂಕಿನ ಅನ್ವರ ಗ್ರಾಮದ ರೈತ ಮಹಿಳೆ ಪ್ರಭಾವತಿ ರಮೇಶ್ ಅಂತೇಳಿ. ಇವರು ಒಬ್ಬ ಮಹಿಳೆಯಾಗಿ ಇವರು ಹೊಲದಲ್ಲಿ ಅಂದರೆ ಒಂದೇ ಬೆಳೆ ಬೆಳೆಯೋದಿಲ್ಲ, ಇದ್ದಂಥ ಒಂದು ಸ್ವಲ್ಪ ಹೊಲದಲ್ಲಿ ಭಾಳ ಅಚ್ಚುಕಟ್ಟಾಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಿದ್ದಾರೆ. ಯಾಕಂದರೆ ರೈತರು ಒಂದೇ ಬೆಳೆ ಬೆಳೆಯೋದ್ರಿಂದ ಅನುಕೂಲ ಆಗೋದಿಲ್ಲ, ಒಂದಿಲ್ಲ ಒಂದು ಬೆಳೆ ಬಂದಾಗ ಅವರಿಗೆ ಅನುಕೂಲ ಆಗ್ತದೆ ಅನ್ನುವಂಥದ್ದು ಒಂದು ದೃಷ್ಟಿ. ಇವರು ಅಪ್ಲೈ ಮಾಡ್ಕೊಂಡಿದ್ದಾರೆ ಅವ್ರ ಹೊಲದಾಗ. ನಾನು ಗಮನಿಸ್ದಂಗೆ ಇಲ್ಲಿ ಹತ್ತಿ ಅದ, ಸೀಡ್ ಹತ್ತಿ ಅದ, ಒಂದಿಷ್ಟು ದುಂಡು ಮಲ್ಲಿಗೆ ತೋಟ ಬೆಳ್ಕೊಂಡಾರ, ಒಂದಿಷ್ಟು ತೊಗರಿ ಅದ, ಒಂದಿಷ್ಟು ಹತ್ತಿ, ಮತ್ತು ಒಂದಿಷ್ಟು ಭತ್ತ ಬೆಳ್ಕೊಂಡಾರ. ಹಿಂಗೆ ಒಂದಿಷ್ಟು ಹೊಲದಲ್ಲಿ ಬೆಳೆದಿದ್ದಾರೆ. ಅವರ ರೈತರ ಬದುಕು ಹೇಗಿದೆ ಮತ್ತು ಅವ್ರ ಒಕ್ಕಲುತನ ಹೆಂಗದ ಅಂತ ಇವತ್ತಿನ ಕಾರ್ಯಕ್ರಮದಲ್ಲಿ ಕೇಳಮ್ಮ. ಪ್ರಭಾವತಿ ನಮಸ್ಕಾರ. ನಮಸ್ಕಾರ ಸರ್. ಈಗ ನೀವು ಮನೆಯಲ್ಲಿ ಎಷ್ಟು ಜನ ಇರ್ತೀರಮ್ಮ, ಮತ್ತೆ ನಿಮ್ದು ಯಾವ ಊರು ಏನು ಹೇಳಿ? ನಾವು ಅನ್ವರ್ ಸರ್, ನಮ್ದು ನಮ್ಮ ಮನೆಗ 7 ಮಂದಿ ಜನ ಇರ್ತೀವಿ ಸರ್. ನಮ್ಮ ಕುಟುಂಬ 7 ಮಂದಿ ಜನ. ಮೂವರು, ಇಬ್ಬರು ಹೆಣ್ಣು ಒಂದು ಗಂಡು ಸರ್. ಅವರು ಸಾಲಿ ಕೊಂಟ್ರು ಸರ್, ಸಾಲಿ ಕಲಿತ ಮೂವರ್ಗ ಸಾಲಿ. ಒಬ್ಬ ಹುಡುಗಿ 6 ಕ್ಲಾಸು, ಒಬ್ಬ ಹುಡುಗ 4 ಕ್ಲಾಸು, ಒಬ್ಬ ಹುಡುಗಿ 2 ಕ್ಲಾಸು. ಈಗ ನೀವು ಎಷ್ಟು ಎಕರೆ ಅದಮ್ಮ ನಿಮ್ಮ ನಿಮ್ಮ ಮನೆಯವರ ಪಾಲಿಗೆ ಬಂದಿದ್ದು ಎಷ್ಟು ಎಕರೆ ಅದ? ಏನು 5 ಎಕರೆ ಐತೆ ಸರ್ ನಮ್ದು. ಏನೇನು ಬೆಳಿತೀರಮ್ಮ? ನಾವು ಹತ್ತಿ ಹಾಕ್ತೀವಿ ಸರ್, ಇದು ಸೀಡ್ ಇಡ್ತೀವಿ, ಮತ್ತೆ ಇದು ಹೂವಿನ ತಾಟ ಇಟ್ಟಿವಿ 1 ಎಕರೆ. ಇನ್ನು ಇದ್ದಿದ್ದು ನಾಟ ಹಚ್ತೀವಿ, ಇಷ್ಟು ಭತ್ತ ಹಚ್ತೀವಿ. ಇನ್ನು ಉದ್ದಿದ್ದು ಲೀಸ್ ಮಾಡ್ತೀವಿ ಸರ್, ಅಲ್ಲಿ 3 ಎಕರೆ ಮಾಡ್ತೀವಿ ಸರ್, 3 ಎಕರೆ ಇದ್ರ ಜೊತೆಗೆ. ಈಗ ಮನೆ ಅಂದ್ರೆ ನೀವೇ ಜಾಸ್ತಿ, ನನಗೆ ಕೇಳ್ದಂಗೆ ನೀವೇ ಜಾಸ್ತಿ ಒಕ್ಕಲ್ತನ ಇಲ್ಲಿ ಮಾಡ್ತಿರೋದು? ಜಾಸ್ತಿ ಮಾಡ್ತಾರ? ನಾವೇ ಜಾಸ್ತಿ ಸರ್ ಒಕ್ಕಲ್ತನ ಮಾಡೋದು. ಮನೇಲಿ ಕೆಲಸ ಮಾಡ್ಕೊಂಡು ಈ ಒಕ್ಕಲ್ತನ ಮಾಡೋದು ಹೆಂಗ್ ಹೆಂಗ್ ನಿಭಾಯಿಸ್ತೀರಿ? ಹಂಗ ಸರ್, ಮತ್ತೆ ಮಾಡ್ಕೋಬೇಕಲ್ಲ, ಒಟ್ಟೆ ಹೆಂಗಿರ್ತದ ಎಲ್ಲ ತಿಪ್ಪಲು ಬಿಡಿದ್ರೇನೆ ಉಳಿಯೋದು ಇನ್ನ ಜಾಸ್ತಿ ಇರ್ತದ. ಅದಕ್ಕೆ ನಾವು ಮನೇಲಿ ಕುಂತಿದ್ರೆ ಏನು ಬರಲ್ಲ. ಈಗ ಟೋಟಲ್ ಈಗ ನಿಮ್ಗೆ ಇರೋದು ಸ್ವಂತ, ಈಗ ನಾವು ನಿಂತಿರೋದು ಸ್ವಂತ ಹೊಲ? ಸ್ವಂತ ಹೊಲ ಸರ್. ಎಷ್ಟು ಎಕರೆ ಅದಮ್ಮ ಇದು? ಇದು 2 ಎಕರೆವರೆ, 3 ಎಕರೆ ಇಲ್ಲೇ ಐತೆ ಸರ್. ಬೋರ್ನಲ್ಲಿ 3 ಎಕರೆ ಐತೆ, ಆ ಕಡೆ ಹೊರಗಡೆ 2 ಎಕರೆ ಐತೆ ಸರ್. ಇದು ನಿಮ್ದೇನು ಬೋರ್ ಹೊಲಮ್ಮ, ಏನು ನೀರಾವರಿ ಅದ ಹೆಂಗೆ? ಇಲ್ಲಿ ನೀರಾವರಿ ಐತೆ ಸರ್, ನಮ್ಮ ಸ್ವಂತದ ಬೋರ್ ಐತೆ. ಈಗ ಎಷ್ಟೇ ಈಗ ಸೀಡ್ ನಾನು ಬರ್ತಾ ಇದ್ದೆ ಅಲ್ಲಿ ಹೊಲದಾಗ, ಹತ್ತಿ ಹೊಲದಾಗ ಸೀಡ್ ಇದ್ದಂಗೆ ಅದ, ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿರಿ, ಡ್ರಿಪ್ ಹಾಕಿರಿ, ಹೆಂಗೆ ಎಲ್ಲಿ ತಂದ್ರಿ ಏನು? ಅದು ರಾಯಚೂರಾಗ ಮಾಡ್ಯಾರ ಸರ್, ಕಂಪನಿನಾಗ, ಕಂಪನಿಯವರು ಮಾಡಿಕೊಟ್ಟು. ಇದು ತೋಟ ಹಚ್ಚಿವಲ್ಲ, ಹೂವಿನ ತೋಟ, ಅದ್ರಗೋಸ್ಕರ ಅವರೇ ಹಚ್ಚಿದ್ರು ಸರ್, ತೋಟಗಾರಿಕೆ. ಈಗ ನೀವು ಈಗ ಎಷ್ಟು ಎಕರೆ ಹತ್ತಿ ಸೀಡ್ ಹತ್ತಿ ಈಗ ಮುಗ್ದದ? ಮುಗ್ದ ಸರ್, ಎಲ್ಲ ಮುಗ್ದ. 1 ಎಕರೆ ಹಾಕಿ ಸರ್. ಅಂದ್ರೆ ಸಹಜವಾಗಿ ಸೀಡ್ ಹತ್ತಿ ಯಾವಾಗ ಹಾಕ್ತಿರಿ, ಮತ್ತೆ ಯಾವಾಗ ಬೆಳೆ ಬರ್ತದ ಅದು? ಅದು ನಾವು ಬೀಜ ಇಡ್ತೀವಲ್ಲ ಸರ್, ಇವು ಅದು ಜೂನ್ ಆಗಿರ್ತೀವಿ ಸರ್. ಇವಾಗ ಖಾಲಿ ಆಗ್ಯದ, ಇವಾಗ ಕಿತ್ತಿ ಮತ್ತೆ ನಾವು ತಂಬಾಕ್ ಹಚ್ತೀವಿ. ಈಗ ಸೀಡ್ ಹತ್ತಿ ಅಂದ್ರೆ ಏನು, ಕಂಪನಿಯವ್ರ ಜೊತೆಗೆ ಒಪ್ಪಂದ ಮಾಡ್ಕೊಂಡು ಮಾಡಿದ್ದ ಅಥವಾ ನೀವೇ? ಕಂಪನಿಯವ್ರ ಜೊತೆ ಒಪ್ಪಂದ ಮಾಡ್ಕೊಂಡು ಇಡ್ತೀವಿ ಸರ್ ಅದನ್ನ. ಅದು ಕಳಿಸ್ಬಿಡ್ತೀವಿ ಸರ್, ಅವು ಬೀಜ ಮಾಡಿ ಅವರು ಪ್ಯಾಕೆಟ್ನಾಗ ಮಾಡಿ ಕಳಿಸ್ತಾರೆ ಸರ್, ಸಪ್ರೇಟ್ ಮಾಡ್ತಾರೆ. ಈಗ ನೀವು ಅದನ್ನ ಅಂದ್ರೆ ಎಷ್ಟು ಖರ್ಚು ಬರ್ತದ ಅದಕ್ಕೆ ಹಾಕಕ್? ಅದಕ್ಕೆ ಖರ್ಚು ಏನಿಲ್ಲ ಸರ್, ಇದು ಎಲ್ಲ ನಾವು ಕ್ಲೀನ್ ಮಾಡಿ ಅದು ಇದು ಕೂಲಿ ಅವ್ರಿಗೆ ಇಲ್ಲವರು 1 ಬರ್ತದೆ ಸರ್. ಇದು ಅದು ಹೆಂಗ್ ನಿಮ್ಗೆ ರೇಟ್ ಹೆಂಗ್ ಕೊಡ್ತಾರ? ಏನ್ ಮೊದ್ಲೇ ಇಷ್ಟು ರೇಟು ಈ ಕ್ವಿಂಟಲ್ಗೆ ಇಷ್ಟಂತ ಮಾತಾಡಿರ್ತೀರಿ ಹೆಂಗ? ಇಲ್ಲ ಸರ್, ಅದು ಎಷ್ಟು ಕ್ವಿಂಟಲ್ ಆದ್ರೂ ನಾ ಅಷ್ಟು ಕೊಡ್ತಾವ ನಮ್ಗೆ ರೊಕ್ಕ. 50,000 ಎಕರೆ 1 ಕ್ವಿಂಟಲ್. ಈಗ ನಿಮ್ಗೆ ಎಷ್ಟು ಕ್ವಿಂಟಲ್ ಆಗ್ಯದ ಅದು ನಿಮ್ಗಂತ ಗೊತ್ತಾಗ್ತದೆ? ಇವಾಗ ಹೋದ್ರೆ ಗೊತ್ತಾಗುತ್ತೆ ಸರ್, ಅದು ಮಿಷಿನ್ ಅಲ್ಲಿ ಕಳಿಸ್ಬೇಕಲ್ಲ, ಅದು ಎಲ್ಲ ಬೀಜ ಕಡಕ್ ಮಾಡಿ ಮಾಡಿದ್ರೆ ಅದು ಎಷ್ಟು ಕ್ವಿಂಟಲ್ ಆಗ್ತದ ಅಂತ ಗೊತ್ತಾಗುತ್ತೆ. ಮನೆಯಲ್ಲಿ ತೆಗೆದಿಟ್ಕೊಂಡಿರೋ ಅಥವಾ ಹೋಗ್ಯಾವ? ಇಲ್ಲ, ಹೋಗ್ಯ, ಇನ್ನ ಮನೇಲಿ ಐತೆ ಸರ್. ಅದು ಅದು ತಗೊಂಡೋಗ್ಬೇಕು, ಅದೆಲ್ಲ ಕ್ಲೀನ್ ಮಾಡಿ ಅವರು ಎಷ್ಟು ಕ್ವಿಂಟಲ್ ಆಗ್ತದ ಅಂತ ಅವ್ರು ಗೊತ್ತಾದ್ರೆ ಹೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಈ ಕಂಪ್ನಿಯವರು ನಿಮ್ಗೆ ಯಾವಾಗ ಇದನ್ನ ತಗೊಂಡು ಹೋಗ್ತೀವಿ ಹತ್ತಿ ಬೀಜ ಮಾಡ್ತೀವಿ ಅಂತ ಹೇಳ್ತಾರೆ, ಯಾವಾಗ ಅದನ್ನ ಸೀಡ್ ಹತ್ತಿ ಮಾಡುವಂತವ್ರು ಹೆಂಗ ಮಾಡ್ಬೇಕು? ಇವಾಗ ಫೋನ್ ಮಾಡ್ತಾರೆ ಸರ್ ಅವರು, ಇನ್ನೊಂದು ವಾರದಾಗ ಕಳ್ಸಿಬಿಡ್ತೀವಿ. ಇನ್ನು ನಾವು ಕಳ್ಸಿಬಿಟ್ಟ ಮೇಲೆ ಅವರು ನಮ್ಗೆ ಇಷ್ಟು ಕ್ವಿಂಟಲ್ ಆಗ್ಯದ ಅಂತ ನಾವು ಹೋಗಿ ಅಲ್ಲಿ ನೋಡಿದ್ರೆ ಅವ್ರು ಹೇಳ್ಬಿಡ್ತಾರೆ ಸರ್. ಈಗ ನಿಮ್ಗೆ ಸಹಜವಾಗಿ ಎಷ್ಟು ಕ್ವಿಂಟಲ್ ಆಗ್ತದ ಬೀಜ ಅಂತ ಹೇಳ್ತಾರಮ್ಮ? 3 ಕ್ವಿಂಟಲ್ ಆಗ್ಬೋದು ಅನ್ಕೊಂಡ್ರಿ ಸರ್ ನಾವು, 3 ಕ್ವಿಂಟಲ್ ಆಗ್ಬೋದು. ಈಗ ಸಾಮಾನ್ಯ ಹತ್ತಿ ಬೆಳೆದಕ್ಕೂ ಈ ಸೀಡ್ ಹತ್ತಿ ಬೆಳೆದಕ್ಕೂ ಏನ್ ವ್ಯತ್ಯಾಸ, ಏನು ಶ್ರಮ ಯಾವ್ದ್ರ ಜಾಸ್ತಿ ಇರ್ತದೆ ಅದ್ರಾಗ ಇರ್ತದೋ ಇದ್ರಾಗ ಇರ್ತದೋ? ಇದ್ರಾಗ ಸೀಡ್ ಸತ್ತಿನಾಗ ಜಾಸ್ತಿ ಇರ್ತದೆ ಸರ್, ಅಂದ್ರೆ ತಿಪ್ಪಳ ಬಿಡೋದು ಜಾಸ್ತಿ ಇದ್ರಾಗ. ಅದು ಏನಿಲ್ಲ, ಬರೀ ಹತ್ತಿ ಇಡೋದು, ಕಳೆ ತೆಗೋದು, ಗೊಬ್ಬರ ಗಿಬ್ಬರ ಹಾಕೋದು, ಅದಷ್ಟೇ ಸರ್. ಇದು ಬಹಳ ಕಷ್ಟ ಬೀಳ್ಬೇಕು, ಯಾಕಂದ್ರೆ 2 ತಿಂಗಳು ಅದ್ರಾಗೆ ಇರ್ಬೇಕು ನಾವು, 2 ತಿಂಗಳು ಇರ್ಬೇಕು ಅದ. ಈಗ ಅದು ನನಗೆ ನೋಡ್ದಂಗೆ ಕ್ರಾಸ್ ಮಾಡೋದು ಅವೆಲ್ಲ ನಡೆದಿರ್ತಾವ ಅದರಲ್ಲಿ, ಹೆಂಗ ಅದನ್ನ ಹೆಂಗ ಲೇಬರ್ ಹೆಂಗ ನಿಮ್ಗೆ ನಿಮ್ಮ ಊರಲ್ಲಿ ಲೇಬರ್ ಸಿಗ್ತಾರ? ಸಿಗ್ತಾರ, ನಾವು ಮಾಡ್ಕೊಂತೀವಿ, ಮುಂದಾನೆ ಮಾಡ್ಕೊಂತೀವಿ. ಇಲ್ಲಾಂದ್ರೆ ನಮ್ಗೆ ಆದಷ್ಟು ಇಟ್ಕೊಂಡು ನಾವು ತಿಪ್ಪಲ ಬಿಡ್ತೀವಿ ಸರ್. ನಮ್ಮ ಕೈಲಾಗ ಎಷ್ಟಾಗ್ತದೆ ಅಷ್ಟ. ಹಂಗಂದ್ರೆ ನಾವು ನೀರು ಇಲ್ದಂಗ ಕೂಳಿ ಇಲ್ದಂಗ ಮಾಡ್ಬಿಡ್ತೀವಿ ಸರ್, ಯಾಕಂದ್ರೆ ನಮ್ಗೆ ಉಳಿತದಂತ ನಾವು ತಿಪ್ಪಲ ಬಿಡ್ದಷ್ಟು ನಾವು ಅಷ್ಟು ಉಳಿತದೆ ಸರ್ ನಮ್ಗೆ. ಈಗ ನೋಡಮ್ಮ, ಈಗ ಸಹಜವಾಗಿ ಎಲ್ಲರೂ ಮನೆಯಲ್ಲಿ ಗಂಡು ಮಕ್ಕಳೇ ಜಾಸ್ತಿ ಒಕ್ಕಲ್ತನ ಮಾಡ್ತಿರ್ತಾರೆ. ಈಗ ನೀವು ಹೆಣ್ಮಕ್ಳಾಗಿ ಈ ಒಕ್ಕಲ್ತನ ಮಾಡೋದ್ರಿಂದ ಏನು ಅನುಕೂಲ ಏನು, ಈಗ ಗಂಡು ಮಕ್ಳು ಮಾಡೋದಕ್ಕೂ ನೀವು ಮಾಡೋದಕ್ಕೆ ಏನು ಅನುಕೂಲ ಅಂತ ಅನಿಸ್ತದ ನಿಮ್ಗೆ? ಅನಿಸ್ತದೆ ಸರ್. ಮತ್ತೆ ನಾವು ಹೆಣ್ಮಕ್ಳು ತಿಪ್ಪಳ ಬಿದ್ರೆ ನಾಳ ಅವ್ರಿಗೆ ಅಷ್ಟು ಜಾಸ್ತಿ ಬರಲ್ಲ, ನಮ್ಮಂಗ ಬರಲ್ಲ ಹೆಣ್ಮಕ್ಳು, ಗಂಡು ಮಕ್ಳಿಗೆ ಬರಲ್ಲ. ನಾವು ಯಾಕಂದ್ರೆ ಸಣ್ಣ ವಯಸ್ಸಿನ ಅದ್ರಾಗ ಮಾಡಿರ್ತೇವಲ್ಲ, ಅದು ಮಾಡ್ಬಿಡ್ತೀವಿ ನಾವು ಹೆಣ್ಮಕ್ಳ ತರ ಒಕ್ಕಲ್ತನ ಮಾಡ್ಕೊಂಡು. ಈಗ ನೋಡಮ್ಮ, ಸೀಡ್ ಹತ್ತಿಟ್ಟಿರಿ, ತಂಬಾಕು ಇಟ್ಟಿರಿ ಅಂತ ಕೇಳಿದೆ, ಹೌದಾ? ಇವಾಗ ಕ್ಲೀನ್ ಮಾಡಿ ಇಟ್ಬೇಕು ಅನ್ಕೊಂಡಿದ್ದೆ ಸರ್. ತಂಬಾಕು ಅದ್ರಾಗೆ ತಂಬಾಕು ಮತ್ತೆ ಇವು ಮೆಕ್ಕೆಜೋಳೆ ಜೋಳ ಅವನು ಇಡ್ಬೇಕಂತ ನಾವಿನ್ನ ಯೋಚನೆ ಮಾಡಕತ್ತೀವಿ ಸರ್. ಅಂದ್ರೆ ಈ ನಿಮ್ಮ ಈ ಹತ್ತಿ ಸೀಡ್ ಹತ್ತಿ ತೆಗೆದ ತಕ್ಷಣ ಅದು ಮಾಡ್ತೀರಿ? ಅದೇ ಮಾಡ್ತೀವಿ ಸರ್. ಅದು ಎಷ್ಟು ತಿಂಗಳ ಬೆಳೆ ಇರ್ತದಮ್ಮ? ಇದೇ ವರ್ಷ ಮಾಡ್ತಿದ್ರ ಅಥವಾ ಯಾವಾಗಲೂ ಮಾಡಿ? ವರ್ಷನ ಆಯ್ತು, ಅದು ಮತ್ತೆ ಬರೋ ನಾ 6 ತಿಂಗಳದಾಗ ಎಲ್ಲ ಕ್ಲೀನ್ ಮಾಡ್ಬಿಡ್ತೀವಿ, ಅದನ್ನ ಮತ್ತೆ ಕ್ಲೀನ್ ಮಾಡಿ ಮತ್ತೆ ಸೀಡ್ ಹಚ್ತೀವಿ. ಸೀಡ್ ಹತ್ತಿದೆ ಈಗ ನೀವು ನನಗನ್ಸದ ಒಂದು ಸ್ವಲ್ಪ ಸ್ವಲ್ಪ ಆದಷ್ಟು ಇದಿಷ್ಟು ಇದಿಷ್ಟು ಹಾಕೊಂಡಿರಿ, ಮುಂದಿನ ವರ್ಷ ಏನು ಬೆಳೆ ಚೇಂಜ್ ಮಾಡ್ತೀರ ಅಥವಾ ಹಂಗೆ ಅದನ್ನ ಚೇಂಜ್ ಮಾಡ್ಕೊಂಡು ಏನಾದ್ರೂ ಹಂಗೆ ಮಾಡ್ತಾರೆ? ಹೆಂಗೆ ಇಲ್ಲ ಅದನ್ನ ಕಂಟಿನ್ಯೂ ಮಾಡ್ತೀವಿ ಸರ್, ಕಂಟಿನ್ಯೂ ಮಾಡ್ತೀವಿ. ನೀವಿರೋ ಸ್ವಲ್ಪ ಎಕರೆ ಇದರಲ್ಲಿ 3 ಬೆಳೆ ಬೆಳಿತಿದ್ರಿ. ನಿಮ್ಮ ಊರಲ್ಲಿ ನಾನು ನೋಡ್ಕಂತ ಬರ್ತದೆ ಬಹಳಷ್ಟು ಜನ ಬರೀ ಹತ್ತಿನೇ ಕಾಣ್ತದೆ ಎಲ್ಲ ನೋಡು. ನಿಮ್ಮಲ್ಲಿ ಒಂದಿಷ್ಟು ಮಲ್ಲಿಗೆ ಒಂದು ತೋಟ ಹಾಕೊಂಡಿರಿ, ಒಂದಿಷ್ಟು ಇದು ಮಾಡಿರಿ, ಹೆಂಗೆ ನಿಭಾಯಿಸ್ತೀರಿ ಮೂರುಗಳನ್ನ, ಹೆಂಗೆ ಹಾಕ್ಕೊಂಡು ಹೆಂಗೆ ಮಾಡ್ತೀರಿ? ನಾವು ಅದನ್ನ ಸ್ವಲ್ಪ ದಿನ ಇದನ್ನ ಸ್ವಲ್ಪ ದಿನ ಇದ್ರಾಗೆ ಇಳಿತೀವಿ ಸರ್. ನಾವು ಎಲ್ಲಿಗೆ ಹೋಗಲ್ಲ, ಅಮ್ಮ ಹೊಲ್ದಾಗೆ ಇರ್ತೀವಿ. ಕೆಲ್ಸಕ್ಕೆ ಇಳ್ಸಕ್ಕೆ ಹೋಗ್ತಿರ್ತಾರೆ? ಹೋಗಲ್ಲ ಸರ್, ನಾವು ಇದೇ ಹೊಲ್ದಾಗೆ ನೋಡ್ಕೊಂತೀವಿ, ನಮ್ದು ನಮ್ಗೆ ಆದ್ರೆ ಸಾಕಂತ ನೋಡ್ಕೊಂತೀವಿ ಸರ್. ಈಗ ಸಾಮಾನ್ಯ ಹತ್ತಿನೂ ಹಾಕಿರಿ ನಮ್ಮ ಸೀಡ್ ಜೊತೆಗೆ ಹತ್ತಿ ಹಾಕಿ ಸರ್, 4 ಎಕರೆ ಹಾಕಿ. ಇವಾಗ 4 ಎಕರೆ ಅದೇ 4 ಎಕರೆ ಹತ್ತಿ ಹಾಕಿರ ಅದು ಬೆಳೆ ಹೆಂಗದ? ಅದು ಒಂದು 50 ಎಕರೆ ಮೇಲೆ ಆಗ್ಬೇಕು. ಆಗ್ತದೆ ಸರ್. ಈ ವರ್ಷ ಎಲ್ಲರೂ ಹತ್ತಿ ಹಾಕ್ಯಾರ, ಲೇಬರ್ ಕೊರತೆ ಆದಂತಾರ, ಮತ್ತೆ ನಿಮ್ಗೆ ಹೆಂಗಿದೆ? ನಾವೇ ಮಾಡ್ಕೊಂಡಿವಿ ಸರ್, ಮುಂಜಾನೆ 7 ಗಂಟೆಗೆಲ್ಲ ಹೋಗಿ ದಿನ ಹಂಗೆ ಮುಕ್ಕುಲಿ ಅವ್ರನ್ನ ಮಾಡ್ಕೊಂಡು ಹಂಗೆ ಇದು ಮಾಡಿವಿ ಸರ್. ಅಂದ್ರೆ ಈಗ ನೋಡು, ಹೆಣ್ಮಕ್ಳು ಒಕ್ಕಲ್ತನ ಮಾಡೋದ್ರಿಂದ ಏನ್ ಲಾಭ ಆಗ್ತದ ಅಂದ್ರೆ, ನೀವು ಒಬ್ರಿಗೊಬ್ರು ಕರ್ಕೊಂಡು ಜೋಡಿಸ್ಕೊಂಡು ಹೋಗ್ಬಿಡ್ತಾರೆ, ಹಂಗ ಏನಾದ್ರೂ ಆಗ್ತದ ಅಥವಾ ನಿಮ್ಮ ಹೊಲಕ್ಕೆ ನಾನ್ ಬರ್ತೇನೆ ನನ್ನ ಹೊಲಕ್ಕೆ ನೀವು ಬರ್ತಾ ಹಂಗೆ ಮಾಡ್ಕೊಂಡು ಹೋಗ್ತೀವಿ ಸರ್. ನಾವು ನಿಮ್ಮ ಹೊಲಕ್ಕೆ ನಾವು ನಮ್ಮ ಹೊಲಕ್ಕೆ ನೀವು ಅಂತ ಹಂಗ ಮಾಡಿದ್ರೇನೆ ಬರ್ತಾರೆ, ಇಲ್ಲಾಂದ್ರೆ ಕೆಜಿ ತರ ಕೊಡು ಅಂತಾರ. ಇವಾಗ 15 ರೂಪಾಯಿ ಕೆಜಿ ಅಂದ್ರೆ ನಮ್ಗೆ ಏನ್ ಉಳಿತದೆ ಸರ್, ಅದ್ರಾಗ ಉಳಿಯಲ್ಲ ಅಂತ ನಾವೇ ತಿಪ್ಪಲ ಬಿಡ್ತೀವಿ ಸರ್. ಯಾಕಂದ್ರೆ 10 ಎಕರೆ 15 ಎಕರೆ ಮಾಡೋರಿಗೆ ಉಳಿಯಲ್ಲ, ಅವ್ರ ಕೂಲಿ ಅವ್ರಿಗೆ ಆಗ್ತದ. ನಾವು ಸ್ವಲ್ಪ ಸ್ವಲ್ಪ ಮಾಡ್ಕೊಂಡಿವಲ್ಲ, ನಮ್ದು ನಮ್ಗೆ ಉಳಿತದೆ ಅಷ್ಟೇ ಉಳಿತು. ಈಗ ನೋಡಮ್ಮ, ನಾನು ನೋಡ್ದಂಗ ಈಗ ಬರೀ ಹತ್ತಿ ಹಾಕಿದವ್ರು ಎಲ್ಲ ಸುತ್ತಮುತ್ತ ನೋಡಿದ್ರೆ ಹತ್ತಿ ತೊಗರಿ ಮೆಣಸಿನ್ಕಾಯಿ ಹಾಕ್ಯಾರ, ನೀವು ಯಾಕೆ ಈ ದುಂಡು ಮಲ್ಲಿಗೆ ತೋಟ ಇಡ್ಬೇಕಂತ ಐಡಿಯಾ ಹೆಂಗ್ ಬಂತು? ಯಾಕಂದ್ರೆ ನಾವು ಬಿಸಿಲು ಕಾಲ ಆರಾಮಾಗ ಎದಕ್ಕಿರ್ಬೇಕಂತ ಇದನ್ನ ಇಟ್ಕೊಂಡ್ರೆ ಇದ್ರಾಗೆ ನಮ್ಗೆ ಉಳಿತದಲ್ಲ ಅಂತ ನಾವು ಇದ್ರಾಗ ಇದು ಇಟ್ಕೊಂಡು 20 ಕೆಜಿ ಮೇಲೆ ಬರ್ತಾವ ಸರ್. ಇವು ಬಿಸಿಲು ಕಾಲ ಜಾಸ್ತಿ ಬರ್ತಾವ. ಎಷ್ಟು ವರ್ಷದ ಬೆಳೆ ಅದಮ್ಮ ಇದು? ಈ ತೋಟ 3 ವರ್ಷ ಆಯ್ತು ಸರ್. 3 ವರ್ಷ ಅಲ್ಲ, ಅಂದ್ರೆ ಈ ತೋಟ ಹಚ್ಚಿದ ಮೇಲೆ ಎಷ್ಟು ದಿನ ಬೇಕು ಹೂವು ಬರಬೇಕು ಅಂದ್ರೆ? ಈಗ ನೀವು ದುಂಡು ಮಲ್ಲಿಗೆ ತೋಟ ಆರಂಭ ಸಸಿ ಹಚ್ಚಿದ ಮೇಲೆ ಎಷ್ಟು ದಿನಕ್ಕೆ ಬರ್ತಾವ? 4 ತಿಂಗಳಿಗೆ ಬಂದ್ಬಿಡ್ತಾವ ಸರ್. 4 ತಿಂಗಳ ಸ್ವಲ್ಪ ಸ್ವಲ್ಪ ಬರ್ತಾವ, ಆಮೇಲೆ ಬರೋ ವರ್ಷ ಒಂದು 15 ಕೆಜಿ 20 ಕೆಜಿ 30 ಕೆಜಿ ತನಕ ಬಂದವು ಸರ್ ಈ ವರ್ಷ. ಇವು ಬಂದವು ಅವು ಏನ್ ಮಾಡ್ತೀವಿ ಸ್ವಲ್ಪ ಕಳಿಸ್ತೀವಿ ಆ ಕಡೆ. ಎಲ್ಲಿ ಕಳಿಸ್ತೀರ ಈ ಹೂವು ನೀವು? ರೈಚೂರಿಗೆ ಕಳಿಸ್ತೀವಿ ಸರ್. ನಾವು 300 ರೂಪಾಯಿ ಕೆಜಿ ಹಾಕ್ಯಂತಾರ, ಉಳಿದಿದ್ದು 1-2 ಕೆಜಿ 3 ಕೆಜಿ ನಾನು ಕಟ್ಕೊಂಡು ಮಾರ್ತೀನಿ ಸರ್. ಹೂವನ್ನು ಮಾರ್ತೀರಿ? ಮಾರ್ತೀನಿ ಸರ್, ಹೂವನ್ನು ಮಾರ್ತೀನಿ, ಹಾರ ಕಟ್ತೀನಿ, ಮತ್ತೆ ಅವು ಸೂಸ ಎಲ್ಲ ಕಟ್ಬಿಡ್ತೀನಿ ಸರ್. ಈಗ ಹಾರ ಸೂಸಿಗೆ ಕಟ್ಟೋದು ಇಲ್ಲಿ ಕಾರ್ಯಕ್ರಮಗಳು ನಡೆದಾಗ ನಿಮ್ಮ ಮನೆಗೆ ಜಾಸ್ತಿ ಬರ್ತಾರ ಅಥವಾ ಬೇರೆಯವ್ರು ಯಾರಾದ್ರೂ ಹಾಕ್ಯಾರ ಇಲ್ಲಿ ಹೂವಿನ ತೋಟ? ನೀವು ಯಾರು ಹಾಕಿಲ್ಲ ಸರ್, ನಾವೇ ಹಾಕಿವಿ, ನಾವೊಬ್ಬರೇ ಹಾಕಿವಿ, ನಮ್ಮ ಮನೆಗೆ ಬಂದು ತಗೊಂಡೋತ್ತಾರ. ನಾನು ಓದ್ತೀನಿ ಬೇರೆ ಊರಿಗೆ ಹೋಗಿ, ಹಿಂಗ ಲಗ್ನಗಳಿದ್ರೆ ಫೋನ್ ಮಾಡ್ತಾರ, ಹೋಗಿ ಮಾರ್ಕೊಂಬಂದ್ಬಿಡ್ತೀನಿ. ನಾವು ಇನ್ನ ಕೆಜಿ ತರ ಹಾಕಿದ್ದು ಕನ ನಾನು ಮಾರಿದ್ದು ಜಾಸ್ತಿ ಬರ್ತಾವ ರೊಕ್ಕ. ಇಲ್ಲ ಸಹಜ, ಯಾಕಂದ್ರೆ ಒಮ್ಮೆಲೆ ತಗೊಂಡು ಹೋಗ್ತಾರಲ್ಲ ಅವ್ರು ಕಡಿಮೆ ಕೊಡ್ತಾರೆ ನಿಮ್ಗೆ, ಅದು ಅಂದ್ರೆ ವರ್ಷಾನುಗಟ್ಟಲೆ ತಗೊಳ್ತಾರೆ ಅಂತಾರ. ಅವು ದಿನ ದಿನ ಕೆಜಿ ತರ ಕೊಡೋ ಕೂಲಿ ಅವ್ರಿಗೆ ಆತಾವ ಸರ್, ಅವಿಷ್ಟು ಅವೇನು ಉಳಿಯಲ್ಲ. ನಾವು 2 ಕೆಜಿ ನಾನು ರಾತ್ರಿ ತನಕ ಕಟ್ಟಿ ಮುಂಜಾನೆ ಹೋಗಿ ಮಾರ್ಕೊಂಬಂದ್ರೆ ದಿನ 2,000-3,000 ಬರ್ತೀವಿ ಉಳಿತಾವ ನಾವು. ಈಗ ಸಹಜವಾಗಿ ನೀವು ಅಂದ್ರೆ ಮೊದಲೇ ತೋಟಗಳು ಇರೋದ್ರಿಂದ ನೀವು ಮೊದಲೇ ಒಪ್ಪಂದ ಮಾಡ್ಕೊಂಡಿರ್ತೀರ ಅಥವಾ ಇಲ್ಲ ಹಂಗೇನಿಲ್ಲ, ಅವರು ಬರ್ತಾರ ನಿಮ್ಮಲ್ಲಿಗೆ ಈ ಹೂವು ಬೇಕು ಅಂತ ಕೇಳಕ್ ಬರ್ತಾರ? ಸರ್ ಅವರೇ ಪೋಟಿ ಮೇಲೆ ಬರ್ತಾರ, ಅವ್ರು ನಾನ್ ತಗಂತೀನಿ ಅಂತ. ಇವಾಗ ಸ್ಟಾರ್ಟ್ ಆದ್ರೆ ಸಾಕು, ಬಂದ್ಬಿಡ್ತಾರ ಅವ್ರು, ನನ್ ಕೊಡು ಅಂತ. ನಾವು ಒಬ್ರಿಗೆ ಕೊಟ್ಟು ಬಿಡ್ತೀವಿ, ಮಾತು ಕೊಟ್ಟದ ಮೇಲೆ ಬೇರೆ ಅವ್ರು ಕೊಡಲ್ಲ. ಇನ್ನು ಏನ್ ಅವ್ರು ಅಡ್ವಾನ್ಸ್ ರೊಕ್ಕ ಕೊಟ್ಟು ಹೋಗ್ತಾರ ಅಥವಾ ವಾರದ ಲೆಕ್ಕ ಹೆಂಗ? ಅಡ್ವಾನ್ಸ್ ಕೊಟ್ಟು ಹೋಗ್ತಾರ ಸರ್, ನಾನು ಕೊಡ್ತೀನಿ ನೀನ್ ಕೊಡ್ತೀನಿ ಅಂದ್ರೆ ನಾವು ಯಾರ ಮೇಲೆ ನಂಬಿಕೆ ಇರ್ತದ ಅಂದ್ರೆ ಅವ್ರು ಕೊಟ್ಬಿಡ್ತೀವಿ ಸರ್. ಹಂಗೆ ನಾವು ಅಂಗಡಿ ಮಾತಾಡ್ಬಿಡ್ತೀವಿ ಅಷ್ಟೇ. ಅಂದ್ರೆ ಈಗ ರಾಯಚೂರಿಗೆ ಜಾಸ್ತಿ ಹೋಗ್ತಾವ ಅಥವಾ ಗಿಲ್ಲೆ ಸುಗುರು ಎರಿಗೇರ್ ಅಲ್ಲೆಲ್ಲ ಮಾರಾಟ ಮಾಡೋದ್ ನಾನು ನೋಡಿರ್ತೇನೆ, ಅವ್ರಿಗೆ ಏನಾದ್ರು ಕಳಿಸ್ತೀರಾ ಅಥವಾ ಇಲ್ಲಿ ರಾಯಚೂರಿಗೆ? ಇಲ್ಲ ಸರ್, ನಾವು ರಾಯಚೂರಿಗೆ ಬಸ್ಸಿಗೆ ಇಡ್ತೀವಿ ಇಲ್ಲಿ, ಅಲ್ಲಿ ಬಂದು ತಗೊಂಡತ್ತಾರ ಸರ್ ಅವರು. ಇಲ್ಲಿ ಇಲ್ಲಿ ನಾವು ರಾಯಚೂರಿಗೆ ಬಸ್ಸಿಗೆ ಇಡ್ತೀವಿ, 2-3 ಗಂಟೆಗೆ ಬಿಟ್ಟು ಬಿಡ್ತೀವಿ ಸರ್, ಮಧ್ಯಾಹ್ನ ಈ ಟೈಮ್ಗೆಲ್ಲ ಇಟ್ಟು ಬಿಡ್ತೀವಿ, ಅವ್ರು ಬಂದು ತಗೊಂಡೋತಾರ ಸರ್ ಅಂಗಡಿದವರು. ಈಗ ಇದು ನೀವು ದುಂಡು ಮಲ್ಲಿಗೆ ಬಿಡಿಸ್ಬೇಕಂತಂದ್ರೆ ಬೆಳಗಿನ ಟೈಮ್ ಎಷ್ಟು ಗಂಟೆಗೆ ಬರ್ತೀರಿ ಬಿಡಿಸಕ್ಕೆ? ಹೆಂಗೆ ಯಾವಾಗ ಈ ಹೂವು ಬಿಡಕ್ ಸ್ಟಾರ್ಟ್ ಆಗ್ತದೆ? ಈಗ ಇನ್ನೂ ಹೂವಿನ ಇಲ್ಲ, ಈಗ ಯಾವಾಗ ಐತಿ? 1 ತಿಂಗಳೈತಿ ಸರ್ ಇನ್ನ ಬರೋದು. ಬರ್ತಾವ ಜನವರಿ ಫೆಬ್ರವರಿ ಬರ್ತಾವ ನೋಡಿ. ಬ್ಯಾಸಿಗೆಗ ದನಗಳದು ಕಾಟ ಸುತ್ತಮುತ್ತ ಹೊಲಗಳು ಇರಂಗಿಲ್ಲ, ಹೆಂಗ ತೋಟಕ್ಕೆ ಹೆಂಗ ನೀವು ಹೆಂಗ ಇದು ಮಾಡ್ತೀರಿ? ನಾವು ಮುಂಜಾನೆ ಬಂದ್ಬಿಡ್ತೀವಿ ಸರ್, ಅತ್ತ ನಮ್ಮ ಮಾಮ ಅದಾನಲ್ಲ ಬಂದ್ಬಿಡ್ತಾನ, ಮುಂಜಾನೆ ಬಂದು ಇಲ್ಲೇ ಇರ್ತಾನ, ಸಾಯಂಕಾಲ ತನಕ ಇಲ್ಲೇ ಆತ ಇರ್ತಾನ. ನಾನು ಹೂವು ಮಾರ್ಕೊಂಡು ಆಮೇಲೆ ಎಲ್ಲ ಮನೆ ಕೆಲಸ ಮಾಡ್ಕೊಂಡು 9 ಗಂಟೆಗೆ ಬಂದು 2 ಗಂಟೆಗೆಲ್ಲ ಹೂವು ಹಾರ್ದು ಕಳಿಸ್ಬಿಡ್ತೀವಿ ಸರ್. ಇದಿಷ್ಟೇ ಈಗ ನನಗನ್ಸದ್ ಇದು 1 ಎಕರೆ ಹತ್ರ ಹತ್ರ 1 ಎಕರೆ ಇರ್ಬೋದು ಅಥವಾ 1/2 ಎಕರೆ ಮೇಲೆ ಇರ್ಬೋದು ಅಂತ ನನಗನ್ಸದ್. 1 ಎಕರೆ ಒಳಗೆ ಹೆಚ್ಚು ಕಡಿಮೆ ಇರ್ಬೋದು. ಎಷ್ಟು ಜನ ನಿಮ್ಗೆ ಅಂದ್ರೆ ಎಷ್ಟು ಜನ ಲೇಬರ್ ಹಿಡಿತಾರಮ್ಮ ಈ ಹೂವು ಬಿಡ್ಸಕ್? ಜಗ್ಗಿ ಹೂವು ಬಂದ್ರೆ 4-5 ಮಂದಿ ಬೇಕು ಸರ್. ಯಾವಾಗ ಜಾಸ್ತಿ ಹೂವು ಯಾವಾಗ ಬರ್ತಾವ? ಜಾಸ್ತಿ ಅಂದ್ರೆ ಬಿಸಿಲು ಜಾಸ್ತಿ ಇರ್ತದ ನೋಡು, ಅವಾಗ ಬರ್ತಾವ ಸರ್. ನಾವು ಹೂವು ಎಣ್ಣೆ ಹೊಡೆದಂಗೆ ಜಾಸ್ತಿ ಬಿಸಿಲಿದ್ರೆ 1 ಚೀಲ ಆಗ್ತಾವ ಸರ್, ಇವು 1-30 ಕೆಜಿ ತನಕ ಆಗ್ತಾವ. ಈಗೆಲ್ಲ ಅಷ್ಟು ಹೂವು ಮಾರಾಟ ಆಗ್ತಾವ ಅಥವಾ ಉಳಿತಾವ ಹೆಂಗ? ಅಷ್ಟು ಹೂವು ಹಾಕ್ತಿವಲ್ಲ ತಗಂತೀವಿ, ನೀವು ಎಷ್ಟನ್ನ ಕೊಡೋರು ಅಂತ ತಗಂತೀವಿ ಅಂತಾರೆ ಸರ್ ಅಂಗಡಿದಾಗ. ಯಾಕಂದ್ರೆ ಲಗ್ನಗಳಿರ್ತಾವ ಮತ್ತೆ ಅಲ್ಲಿ ಇಲ್ಲಿ ದೇವ್ರು ಮಾಡೋದು ಅದು ಇದು ಇರ್ತದಲ್ಲ, ಹಂಗೆ ಕಳಿಸ್ಬಿಡ್ತೀವಿ. ಇಲ್ಲಾಂದ್ರೆ ನಾವು ಬೇಕಿದ್ದಷ್ಟು ನಾವು ತಗೊಂತೀವಿ ಮನೆಗೆ, ಊರಾಗ ಏನನ್ನ ಲಗ್ನ ಫಂಕ್ಷನ್ ಗಿಂಕ್ಷನ್ ಇದ್ರೆ ಎಲ್ಲ ತಗೊಂಡೋತಾರೆ ಸರ್ ಬಂದು. ಈಗ ಸಹಜವಾಗಿ ನೀವು ಹೂವಿನ ತೋಟ ಮಾಡ್ತೀರಿ, ಈಗ ಈ ಹೂವಿನ ತೋಟ ಮಾಡಬೇಕು ಅಂತ ಐಡಿಯಾ ಬಂದಿದ್ದೆ ಹೆಂಗೆ? ಅಂದ್ರೆ ನೀವು ಎಲ್ಲಾದರೂ ನೋಡಿದ್ರು ಅಥವಾ ಎಲ್ಲ ನೀವು ಮಾಡಿ? ನಮ್ಮ ಕಾಕ ಇಟ್ಟಿದ್ನ ಸರ್ ಅಲ್ಲಿ, ಕಾಗಲ್ದಾಗ ನಮ್ಮ ಕಾಕ ಇಟ್ಟಿದ್ನ. ಆತ ಹೇಳಿದ್ಮೇಲೆ ನೀವು ಯಾಕೆ ಬಿಸಿಲು ಕಾಲ ಆರಾಮ ಇರೋದಕ್ಕೆ ಅಂತ ಹಿಂಗೆ ಮಾಡಿದ್ರೆ ನಿಮ್ಗೆ ಉಳಿತಾಯ ಇರ್ತದಲ್ಲ ಅಂತ ಆತ ಪ್ಲಾನ್ ಕೊಟ್ಟದ್ನ ನಮ್ಗೆ ಕೊಟ್ಟಿಟ್ಟಿದ್ವಿ ನಾವು ಮಾಡಿದ್ವಿ. ನಿಮ್ಮ ಮನೆಯವ್ರು ಏನು ಮಾಡ್ತಾರಮ್ಮ? ಇಲ್ಲ ನಮ್ಮ ಗಂಡ ಮೇಸ್ತ್ರಿ ಕೆಲಸ ಮಾಡ್ತಾನ, ನಾವು ಹೊಲ್ದ ಕೆಲಸ ಮಾಡ್ತೀವಿ. ಮೇಸ್ತ್ರಿ ಕೆಲಸ ಮಾಡ್ತಾರ? ರೈತರು ಮೇಸ್ತ್ರಿ ಕೆಲಸ ಮಾಡ್ತಾರೆ. ಇಲ್ಲಿನೂ ಗುತ್ತಿಗೆ ಹಿಡಿತಾನೆ ಸರ್ ಊರಾಗ ಮಾಡ್ತಾನೆ. ಅಂದ್ರೆ ನನಗೆ ಅನಿಸ್ತದೆ ಪರಿಪೂರ್ಣ ಒಕ್ಕಲ್ತನ ನಿಮ್ಮಲ್ಲೇ ಬಿಟ್ಬಿಟ್ರ ಅವ್ರ? ನಮ್ಮಲ್ಲೇ ಬಿಟ್ಬಿಟ್ರಿ ಸರ್. ನೀವು ನಿಮ್ಮ ಮಾಮನವರು ನಿಮ್ಮ ಅತ್ತೆ ನೀವೇ ಸೇರಿ ನಾವೇ ಮಾಡ್ತೀವಿ ಸರ್? ನಾವೇ ಮಾಡ್ತೀವಿ, ಬೇರೆಯವ್ರು ಏನಿಲ್ಲ, ನಾವೇ ತಿಪ್ಪಲು ಬಿಡ್ತೀವಿ, ನಾವೇ ಮಾಡ್ತೀವಿ. ಆತ ಏನಿಲ್ಲ ಬರೀ ಕೆಲ್ಸಕ್ಕ ಇದು ಮೇಸ್ತ್ರಿ ಕೆಲ್ಸಕ್ಕೆ ಒಂದೇ ಹೋತಾನ ಸರ್. ಈಗ ಭತ್ತನು ಹಾಕಿರ, ಎಷ್ಟು ಹಾಕಿರಿ ಭತ್ತ? 1 ಎಕರೆಗೆ ಸ್ವಲ್ಪ ಕಡಿಮೆ ಐತೆ ಸರ್ ಅಷ್ಟೇ, ಅಂದ 1/2 ಎಕರೆ ಮೇಲೆ ಐತೆ ಅಷ್ಟೇ. ಈ ಬೋರ್ ಇರೋದ್ರಿಂದ ನಿಮ್ಗೆ ಅನುಕೂಲ ಆಗ್ಯದ? ಅನುಕೂಲ ಆಗ್ಯದ ಸರ್. ಈ ಭೂಮಿ ನಿಮ್ದು ಕಪ್ಪು ಭೂಮಿ, ಒಂದು ಸೌಳು ಮಿಶ್ರಿತ ಭೂಮಿ ಅಂತ ಅನಿಸ್ತದ? ಇಲ್ಲ, ಎಲ್ಲ ಕಪ್ಪು ಭೂಮಿನೇ ಸರ್, ಏನಿಟ್ರು ಬರ್ತಾವ ಸರ್ ಇದ್ರಾಗ. ನೀವೆಲ್ಲರೂ ಉಳಿದವ್ರನ್ನೆಲ್ಲ ಹೆಣ್ಮಕ್ಳು ನೋಡ್ತಿರ್ತಾರ, ಅವರು ನಿಮ್ಮನ್ನ ನೋಡಿ ಏನಾದ್ರೂ ಅಂದಿದ್ದೀಯಾ? ಯಾವಾಗ ನೋಡು ಬಿಸಿ ಇರ್ತೀಯಮ್ಮ ನೀನು, ಎಲ್ಲೇನು ಕಾರ್ಯಕ್ರಮಗಳಿಗೆ ಹೋಗೋದು, ನಿಮ್ಮ ಮನೆಗೆ ಯಾರ್ದೋ ನಿಮ್ಮ ಮನೆ ತವ್ರ ಮನೆ ಕಾರ್ಯಕ್ರಮಗಳು ಇರ್ತಾವ ಅಥವಾ ನಿಮ್ಮ ಗಂಡನ ಮನೆಯವ್ರು ಕಡೆದು ಏನಾದ್ರೂ ಇರ್ತಾವ, ಅವೆಲ್ಲವನ್ನು ಮ್ಯಾನೇಜ್ ಮಾಡೋದು ಹೆಂಗೆ ಅಂತ ಇಷ್ಟೆಲ್ಲ ಬಿಸಿ ಇದ್ದಾಗ? ಮಾಡ್ತೀವಿ ಸರ್, ಹಂಗೆ ಒಂದಿನ ಹೋಗ್ತೀವಿ, ಒಂದಿನಕ್ಕೆ ಬಂದ್ಬಿಡ್ತೀವಿ ಸರ್ ಅಷ್ಟೇ. ನಾವು ಕೆಲಸ ಇರ್ತದಮ್ಮ ನಮ್ಗೆ, ನಾವು ಹೋಗ್ತೀವಿ ಅನ್ಕೊಂಡು 1-2 ದಿನದಾಗ ಹೇಳು ಬಂದ್ಬಿಡ್ತೀವಿ ಸರ್ ಅಷ್ಟೇ. ನೀವೇನಮ್ಮ ಯಾವಾಗ ನೋಡಿ ಗಳಸಕ್ಕೆ ಕುಂತ್ ಬಿಟ್ಟಿರಿ, ನೀವು ಕೆಲಸ ನಮ್ಮಲ್ಲಿ ಯಾರು ಬರೋದಿಲ್ಲ ಒಳ್ಳೇದು ಕೆಟ್ಟದಕ್ಕೆ ಅಂತಾರ? ಅಂತಾರ ಸರ್, ಮತ್ತೆ ನಮ್ಮ ಕೆಲಸ ನಾವು ಮಾಡ್ಕೋಬೇಕಲ್ಲ, ಇದು ಯಾರು ಮಾಡ್ತಾರ ಅಂತ ಬಂದ್ಬಿಡ್ತೀವಿ ಸರ್ ಅದನ್ನ ಹೇಳು. ಈ ವರ್ಷ ನಿಮ್ಗೆ ಭತ್ತ ಹೆಂಗೆ ಬಂದದಮ್ಮ, ಇಳುವರಿ ಹೆಂಗದ? ಈ ವರ್ಷ 1-15 ಚೀಲ ಮೇಲೆ ಆಗ್ಬೇಕು ಸರ್. ಅದು ಕೊಯ್ದೀವಿ, ಮೊನ್ನೆ ಮಿಷಿನ್ ಕೊಯ್ದಿದ್ದು ಹೋಗಿಲ್ಲ, ಇನ್ನ ತುಂಬಿಸಿಲ್ಲ ಅವು, ಹಂಗೆ ಅದಾವ ಅಲ್ಲ. ಈ ಭತ್ತನು ಮಾರಾಟ ಮಾಡ್ತಾರ ಅಥವಾ ಮನೆಗೆ ಏನಾದ್ರು ಇಟ್ಕೊಳ್ತೀರಿ? ಉಣಕ್ ಬೇಕಲ್ಲ ಸರ್ ಎಲ್ಲ ನಮ್ಗೆ ಮನೆಗೆ. ಒಟ್ಟಾರೆ ಈ ಒಕ್ಕಲ್ತನ ಮಹಿಳೆಯರು ಇವತ್ತು ನೋಡಮ್ಮ, ಭಾಳಷ್ಟು ಜನ ಮಹಿಳೆಯರು ಒಕ್ಕಲ್ತನ ಮಾಡೋದಕ್ಕಿಂತ ಕೆಲವ್ರು ಏನು ಮಾಡ್ತಾರೆ, ಒಕ್ಕಲ್ತನ ಮಾಡೋದು ನಮ್ಮಿಂದ ಆಗೋದಲ್ಲ, ನಮ್ಮ ಮನೆಯವರು ಒಕ್ಕಲ್ತನ ಮಾಡೋಕೆ ಆಗವಲ್ದು, ಏನು ಒಕ್ಕಲ್ತನ ಮಾಡೋದು, ಲೀಜಿ ಕೊಟ್ಬಿಡಮ್ಮ ಅಂತಿರ್ತಾರೆ, ಏನು ಹೇಳ್ತೀಯಮ್ಮ? ಇಲ್ಲ ಸರ್, ಒಕ್ಕಲ್ತನ ಮಾಡಿದ್ರು ಮಾಡಿದಷ್ಟು ಉಳಿತಾವ ಸರ್ ಇದ್ರಾಗ. ನಾವು ತಿಪ್ಪಲ ಬಿಡಿದ್ರೇ ನಮ್ಗೆ ಉಳಿತಾವ, ಯಾಕಂದ್ರೆ ನಾವು ಒಬ್ಬವ್ರಿಗೆ ಹೋಗಿ ನಾವು ಮಾಡ್ಬೇಕಲ್ಲ, ನಮ್ಮ ಹೊಲಗ ನಾವು ಮಾಡ್ಕೊಂಡ್ರೆ ಅದ್ರಾಗೆ ನಮ್ಗೆ ಸಿಗ್ತದ ಅರ್ಧ. ಈಗ ನನಗೇನು ಅನ್ಸದಮ್ಮ, ಭಾಳಷ್ಟು ಜನ ಒಕ್ಕಲ್ತನ ಮಾಡೋದು, ಒಂದಿಷ್ಟು ಜನ ಏನಾಗ್ತದ ಹಳ್ಳಿ ಬಿಟ್ಟು ಸಿಟಿ ಸೇರೋರು ಭಾಳ ಮಂದಿ ಆಗ್ಬಿಟ್ರೆ ಈಗ ಹೆಣ್ಮಕ್ಳು, ಸಿಟಿಯಾಗಿರೋಣ ಆರಾಮು ಮಕ್ಕಳಿಗೆ ಓದಿಸ್ಕೊಂತಿರೋಣ, ಒಕ್ಕಲ್ತನ ಏನಿಲ್ಲ ಲೀಸಿಗೆ ಹಾಕಿ ಹೋಗಿಬಿಡೋಣ ಅಂತ ಮನಸ್ಥಿತಿ ಇರ್ತದ. ಇಲ್ಲ ಅಥವಾ ಅಕ್ಕಪಕ್ಕದವ್ರು ನೋಡಿ ಅವ್ರು ಹಂಗೆ ಮಾಡಕತ್ತಿರ, ನಾವು ಹಿಂಗೆ ಮಾಡಕತ್ತೀವಿ, ಅವ್ರು ಹಿಂಗೆ ಬಂಗಾರ ತಂದರು, ಅವ್ರು ಹಿಂಗೆ ಮನೆ ಖರೀದಿ ಮಾಡಿದ್ರು, ಅವ್ರು ಇದು ಮಾಡಿದ್ರು ಅನ್ನೋರೇ ಭಾಳ ಮಂದಿ ಹೆಣ್ಮಕ್ಳು. ಮ್ಯಾಕ್ಸಿಮಮ್ ಭಾಳಷ್ಟು ಜನ ಹೇಳ್ತಿರ್ತಾರೆ ಹೆಣ್ಮಕ್ಳೇ ರೀ, ಅವ್ರು ಒಂದು ಹೂಡಿದ್ರೆ ಒಕ್ಕಲ್ತನ ಬದುಕು ಮನೆ ಸಂಸಾರ ಆಗ್ತದೆ ಅಂತ ಹೇಳ್ತಾರೆ. ನಿನಗೆ ಹಂಗೆ ಅನಿಸಿದಾಗ ಯಾವತ್ತಾದರೂ ಅನಿಸಿದೆಯಮ್ಮ ನಾನು ಸಿಟಿಗೆ ಹೋಗ್ಬೇಕು, ನಾವು ಏನಾದರೂ ಮಾಡ್ಬೇಕು ಅಂತ ಅನಿಸಿದೆಯಾ? ಅನ್ಸಲ್ಲ ಸರ್, ಯಾಕಂದ್ರೆ ಇದು ನಮ್ ಬಿಟ್ರೆ ಯಾರು ಇಲ್ಲಲ್ಲ, ನನ್ ಗಂಡ ಒಬ್ಬ ತಾನೇ ಇದಾನ, ನಮ್ಮೇಲೆ ಅವರು ವಯಸ್ಸಾಗದ, ಇನ್ನು ಯಾರು ಮಾಡ್ತಾರ, ನಾವೇ ಮಾಡ್ಬೇಕಲ್ಲ. ಹಂಗಂತ ನಾವೇನು ಇಲ್ಲ, ಇದು ಹೊಲ್ದಾಗೆ ಏನು ಇದ್ರು ಹೊಲ್ದಾಗೆ ಮಾಡ್ಕೋಬೇಕಂತ ನಮ್ಮ ಆಶೆ ಅಷ್ಟೇ. ಅಂತ ಹೆಣ್ಮಕ್ಳು ಅಂತ ಮನಸ್ಥಿತಿ ಇರ್ತದಲ್ಲಮ್ಮ, ಅಂಥವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀಯಮ್ಮ? ನೀನು ಒಬ್ಬ ರೈತ ಮಹಿಳೆಯಾಗಿ ಇಷ್ಟೆಲ್ಲ ಕಷ್ಟಪಡ್ತಿದ್ದಿ, ಶ್ರಮ ಪಡ್ತಿದ್ದಿ, ಖಾಲಿ ಕೂಡಂಗಿಲ್ಲ, ಏನ್ ಅನಿಸ್ತದ? ಅಂಥವ್ರಿಗೆ ಏನ್ ಅನಿಸ್ತದ ಅಂದ್ರೆ ಅವ್ರಿಗೆ ಏನನ್ನ ರೊಕ್ಕ ಇದ್ದಿರ್ತದ ಅದಕ್ಕೆ ಹೋಗಿರ್ತಾರ ಅವರು. ನಮ್ಗೆ ಕಷ್ಟ ಐತಲ್ಲ, ನಾವು ಎಲ್ಲನ್ನ ಮಾಡ್ಕೊಂಡ್ ತಿನ್ಬೇಕಂತ ನಾವು ಹಿಂಗೆ ಅನ್ಕೊಳ್ತೀವಿ ಸರ್. ಈಗ ಮಕ್ಕಳು ಸ್ಕೂಲ್ಗೆ ಹೋಗ್ತಿರ್ತಾರ, ಮಕ್ಕಳು ಎಲ್ಲಾದರೂ ಹೋಗೋದು ಬಂತು ಅಂದರೆ ಕರ್ಕೊಂಡು ಹೋಗೋದು ಬರೋದು, ಅಥವಾ ನಾವು ಎಲ್ಲಿಗೆ ಹೋಗ್ಬೇಕು ರಾಯಚೂರಿಗೆ ಹೋಗ್ಬೇಕಮ್ಮ ಅಂತಿರ್ತಾರೆ, ಯಾವ್ದಾದ್ರು ಕರ್ಕೊಂಡು ಹೋಗಿದ್ದೀಯಾ ಗಂಡ ಹೆಂಡತಿ ಸರ್ ಮಕ್ಕಳನ್ನ? ಕರ್ಕೊಂಡು ಹೋಗ್ತೀವಿ ಸರ್. ಒಂದು ಸಂಡೇ ದಿನ ಆರಾಮಿರ್ತಾರಲ್ಲ, ಸಂಡೆ ಮಂಡೆ ಹೋಗಿ ಅವರಪ್ಪ ಕರ್ಕೊಂಡು ಹೋಗಿ, ಇಲ್ಲ ಏನನ್ನ ಊರಾಗ ಹಬ್ಬ ಗಿಬ್ಬ ಬಂದ್ರೂ ಶಾಪಿಂಗ್ ಮಾಡ್ಕೊಂಡ್ ಬರ್ತೀವಿ ಸರ್. ಹೋಗಿ ಬರ್ತೀವಿ ಎಲ್ಲರೂ ಹೋಗಿ, ಅವ್ರಿಗೆ ಬಟ್ಟೆ ಅವ್ರಿಗೆ ಏನು ಬೇಕೋ ಅದು ಮಾಡ್ಕೊಂಡ್ ಬರ್ತೀವಿ. ಇವತ್ತಿನ ಒಕ್ಕಲ್ತನದ ಬಗ್ಗೆ ನಿನಗೆ ಏನ್ ಅನಿಸ್ತದಮ್ಮ? ಇವತ್ತು ಒಕ್ಕಲ್ತನ ಬಹಳ ಕಷ್ಟ ಆದ್ರಿ ಅಂತ ಅನಿಸ್ತದೋ, ಅಥವಾ ಇಲ್ಲ ಮಾಡ್ದಂಗಾದ ಸರ್ ಅಂತ ಅನಿಸ್ತದ? ಹೆಂಗ ಇವ್ ನೋಡ್ ಸರ್, ಒಂದೊಂದು ವರ್ಷ ನಮ್ಗೆ ಉಳಿತದ, ಒಂದೊಂದು ವರ್ಷ ಉಳಿಯಲ್ಲ. ಅವಾಗ ಏನ್ ಅನ್ಸುತ್ತಂದ್ರೆ ಬೇರೆವ್ರಿಗೂ ಹೋದ್ರೇನು ನಮ್ದು ನಮ್ಗನ್ನ ಬರ್ತದ, ಇದೇನಪ್ಪ ಅನ್ಸ್ತದ. ಹಾಗಂದ್ರೆ ಒಂದೊಂದು ವರ್ಷ ಅದಕ್ಕಿಂತ ಹೆಚ್ಚಿನ ಉಳಿತದ ನಮ್ಗ. ಎರಡು ವರ್ಷದ ಒಂದ್ ವರ್ಷ ಬರ್ತದ, ಒಂದ್ ವರ್ಷ ಲಾಸ್ ಆಗುತ್ತೋ, ಒಂದ್ ವರ್ಷ ಉಳಿತದ ಅಷ್ಟೇ. ಮತ್ತೆ ಬೇರೆವ್ರಿಗೆ ಹೋಗ್ಯದೇನಂತ ನಮ್ಮ ಹೊಲದಾಗ ನಾವು ಮಾಡ್ಕೊಂತೀವಿ. ಒಳ್ಳೇದಮ್ಮ, ನನಗೆ ಭಾಳ ಖುಷಿ ಅನ್ನಿಸ್ತು. ಏನಂತಂದರೆ ಒಬ್ಬ ಮಹಿಳೆಯಾಗಿ ಅತ್ತೆ ಮಾವ ಮಕ್ಕಳು ಒಂದು ಮನೆಯಲ್ಲಿ ಇರ್ತಿರಲ್ಲ, ಅದು ಭಾಳ ಖುಷಿ. ಯಾಕಂತಂದರೆ ಇವತ್ತಿನ ದಿನದಲ್ಲಿ ಮದುವೆ ಆದ ತಕ್ಷಣ ಒಂದೆರಡು ವರ್ಷದಾಗ ಬೇರೆ ಆಗಿ ಹೋಗುವಂಥವ್ರೆ ಭಾಳ ಆಗಿಬಿಟ್ರೆ. ಅಂಥದ್ರಲ್ಲಿ ನೀವು ಅವರೆಲ್ಲರ ಜೊತೆಗೆ ಇದ್ದು ಒಕ್ಕಲ್ತನ ಮಾಡ್ಕೊಳ್ಳುವಂಥದ್ದು ಇರ್ತೀಯಲ್ಲ, ಎಲ್ಲ ಒಂದು ಕಡೆ ಖುಷಿ ಅನ್ನಿಸ್ತದ. ಇಂಥ ಒಂದು ಒಕ್ಕಲ್ತನ ಮಾಡುವಂಥದ್ದು ಮತ್ತು ಮಾಡಬೇಕು ಅನ್ನುವಂಥ ಉತ್ಕಟತೆ ಉತ್ಸಾಹ ಇದೆಯಲ್ಲ, ಅಂಥ ಒಂದು ಉತ್ಸಾಹ ಉತ್ಕಟತೆ ಇನ್ನಷ್ಟು ಮಹಿಳೆಯರಲ್ಲಿ ಬರಬೇಕು ಅಂತ ನನಗೆ ಅನಿಸ್ತದೆ. ನೀವು ಅನೇಕರಿಗೆ ಒಂದಿಷ್ಟು ಪ್ರಭಾವ ಬೀರ್ತೀರಿ ಅಂತ ಅನಿಸ್ತದೆ. ಸುತ್ತಮುತ್ತ ಇದ್ದಂಥವ್ರಿಗೆ ಭಾಳ ಕಷ್ಟಪಡ್ತಾಳೆ ಅಮ್ಮ ಅಂತೇಳಿ ಅಂತ ಅಂದ್ಕೊಳ್ತಾರೆ. ನಿಮ್ಮಂಥವ್ರು ಹೆಚ್ಚು ಹೆಚ್ಚು ಆಗಬೇಕು ಗ್ರಾಮೀಣ ಭಾಗದಲ್ಲಿ ಅಂತ ನನಗೆ ಅನಿಸ್ತದೆ. ತುಂಬ ಖುಷಿಯಾಯಿತು ನಿಮ್ಮೊಟ್ಟಿಗೆ ಮಾತನಾಡೋದಕ್ಕೆ, ನಿಮ್ಮ ಕೃಷಿ ಅನುಭವವನ್ನು ನಮ್ಮ ಆಕಾಶವಾಣಿ ಜೊತೆಗೆ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತ ಮಹಿಳೆ ಪ್ರಭಾವತಿ ರಮೇಶ್ ಅವರ ಹೂ ಮತ್ತು ಸೀಡ್ಸ್ ಹತ್ತಿ ಬೇಸಾಯದ ಅನುಭವಗಳನ್ನು ಕೇಳಿದಿರಿ. ಇವರ ಜೊತೆ ವೆಂಕಟೇಶ್ ಹೂಗಾರ್. ಈಗ ಕೇಳಿ, ಶೇಂಗಾ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡುವರು ಅಮರೇಶ್ ಆಶಿಹಾಳ್. ಶೇಂಗಾ ಬೆಳೆ ರಾಜ್ಯದ ಉತ್ತರ ಭಾಗಗಳಾದಂತಹ ಬಾಗಲಕೋಟೆ, ಕೊಪ್ಪಳ, ಬಳ್ಳಾರಿ, ಬೆಳಗಾವಿ, ರಾಯಚೂರು, ಕಲಬುರಗಿ, ಹಾವೇರಿ ಹಾಗೂ ಗದಗ ಜಿಲ್ಲೆಗಳಲ್ಲಿ ಬೇಸಿಗೆಯಲ್ಲಿ ನೀರಾವರಿ ಶೇಂಗಾ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಜೊತೆಗೆ ಮುಂಗಾರಿನಲ್ಲೂ ಕೂಡ ರೈತ ಬಾಂಧವರು ಶೇಂಗಾ ಬೆಳೆಯನ್ನು ಬೆಳೀತಾರೆ. ಈ ಬೆಳೆಯನ್ನ ರಾಜ್ಯದಲ್ಲಿ 6.4 ಲಕ್ಷ ಹೆಕ್ಟರ್ಗಳಲ್ಲಿ ಬೆಳೆಯಲಾಗುತ್ತಿದ್ದು 4.87 ಲಕ್ಷ ಟನ್ ಉತ್ಪಾದನೆಯಾಗುತ್ತಿದೆ. ಜೊತೆಗೆ ಸರಾಸರಿ ಉತ್ಪಾದನೆ 806 ಕೆಜಿ ಪ್ರತಿ ಹೆಕ್ಟರ್ಗೆ ಇರುವುದೆಂದು ರೈತ ಬಾಂಧವರಿಗೆ ಅಂದಾಜನ್ನು ನೀಡಲಾಗಿದೆ. ಇನ್ನು ಪ್ರತಿ ಎಕರೆ ವಾರು ಉತ್ಪಾದಕತೆಯನ್ನು ಗಮನಿಸಿದಾಗ ಇದು ಅತಿ ಕಡಿಮೆ ಅನಿಸ್ತದೆ. ಇದಕ್ಕೆ ಹಲವಾರು ಕಾರಣಗಳಿದ್ದರೂ ಸಹ ಈ ಬೆಳೆಯನ್ನು ಬಾಧಿಸುವಂತಹ ಹಲವಾರು ಕೀಟಗಳು ಮತ್ತು ರೋಗಗಳು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತವೆ. ಏಕೆಂದರೆ ಇವುಗಳು ಬೆಳೆಯ ಅತ್ಯಂತ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಬಾಧೆಯನ್ನುಂಟು ಮಾಡುವುದರಿಂದ ಬೆಳೆಯ ಬೆಳವಣಿಗೆಯನ್ನು ಕುಂಠಿತಗೊಳಿಸುತ್ತದೆ. ಜೊತೆಗೆ ಹೂಕಾಯಿ ಬಿಡುವ ಪ್ರಮಾಣವನ್ನು ಕೂಡ ಕಡಿಮೆ ಮಾಡ್ತವೆ. ಹಾಗೆಯೇ ಗಿಡಗಳು ಸತ್ತು ಹೋಗಿ ಕಾಂಡದ ಸಂಖ್ಯೆಯು ಕೂಡ ಕಡಿಮೆ ಆಗ್ತದೆ. ಶೇಂಗಾ ಬೆಳೆಯಲ್ಲಿ ಬಾಧಿಸುವಂತಹ ಪ್ರಮುಖ ಕೀಟಗಳ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಥ್ರಿಪ್ಸ್ ಈ ಪೀಡೆಯು ಎಲೆಯ ರಸವನ್ನು ಹೀರೋದ್ರಿಂದ ಎಲೆಗಳು ಮುದುಡಿದಂತೆ ಕಾಣ್ತವೆ. ಎಲೆಗಳ ಮೇಲೆ ಬಿಳಿಯ ಹೊಳಪು ದ್ರವದ ಲೇಪನ ಕಂಡು ಬರ್ತದೆ. ಜೊತೆಗೆ ಎಲೆಯ ಕೆಳಭಾಗವು ಕೂಡ ಕಂದು ಬಣ್ಣಕ್ಕೆ ತಿರುಗ್ತದೆ. ಈ ಕೀಟವು ಕುಡಿಸಾಯುವ ರೋಗವನ್ನು ಸಹ ಹರಡಿಸ್ತದೆ. ಕೀಟ ಕಾಣಿಸಿದಾಗ ರೈತ ಬಾಂಧವರು ಡೈಮಿಥೋಯೇಟ್ 30 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇನ್ನೊಂದು ಜಿಗಿಹುಳು. ಈ ಕೀಟೆಯು ಎಲೆಯ ರಸವನ್ನು ಹೀರೋದ್ರಿಂದ ಎಲೆಯ ತುದಿಭಾಗವು ವಿ ಆಕಾರದಲ್ಲಿ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಒಣಗ್ತದೆ. ಕೀಟ ಕಾಣಿಸಿಕೊಂಡಾಗ ಡೈಮಿಥೋಯೇಟ್ 30 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ರೈತ ಬಾಂಧವರು ನಿಯಂತ್ರಣ ಮಾಡ್ಕೋಬೇಕು. ಇನ್ನು ಸುರುಳಿ ಪೂಚಿ ನೊಣದ ಕೀಟದ ಬಾಧೆಯ ಕುರಿತು ಹೇಳೋದಾದರೆ, ಇದರ ಬಾಧೆಯು ಉತ್ತರ ಕರ್ನಾಟಕದ ಒಣ ಪ್ರದೇಶಗಳಲ್ಲಿ ಇದು ಹೆಚ್ಚಾಗಿ ಕಂಡುಬರ್ತದೆ. ಇಳುವರಿಯಲ್ಲಿ 20-80% ಹಾನಿಯನ್ನು ಮಾಡುತ್ತದೆ. ಕೀಟವು ಚಿಗುರೊಲೆಗಳನ್ನು ಕೊರೆದು ಸುರಂಗ ಮಾಡಿ ಒಳಗಿನ ಹರಿತನ್ನು ಇದು ತಿಂತದೆ. ಬಾಧೆ ಅಧಿಕವಾಗಿದ್ದಾಗ ಪೂರ್ತಿ ಬೆಳೆ ಸುಟ್ಟಂತೆ ಇದು ಕಾಣುತ್ತದೆ. ಇದರ ನಿರ್ವಹಣೆಗಾಗಿ 2 ಮಿಲಿಲೀಟರ್ ಫರ್ಫೆನೋಫಾಸ್ 50 EC ಅಥವಾ 0.75 ಮಿಲಿಲೀಟರ್ ಫ್ಲೂಬೆಂಡಿಮೈಡ್ 39.35 EC ಅಥವಾ 0.12 ಮಿಲಿಲೀಟರ್ ಸ್ಪ್ಯಾನೋಸ್ಯಾಡ್ 45 EC ಪ್ರತಿ ಲೀಟರ್ ನೀರಿಗೆ ಸಿಂಪರಣೆಯನ್ನು ಮಾಡಿ ರೈತ ಬಾಂಧವರು ಸಿಂಪರಣೆ ಮಾಡಬೇಕು. ಇನ್ನು ಸ್ಪೊಡಪ್ಟ್ ಬರ, ತಂಬಾಕಿನ ಕೀಡೆ ಅಂತ ನಾವಿದನ್ನು ಕರಿತೀವಿ. ಪರಭಕ್ಷಕ ಕೀಡೆಯಾಗಿದ್ದು ಶೇಂಗಾ, ತಂಬಾಕು, ಔಡಲ ಇತ್ಯಾದಿ ಗಿಡಗಳನ್ನು ಇದು ಆಶ್ರಯ ಮಾಡ್ಕೊತದೆ. ಶೇಂಗಾ ಬೆಳೆಯಲ್ಲಿ ಪತಂಗವು 400-500 ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಎಲೆಯ ಮೇಲ್ಭಾಗದಲ್ಲಿ ಇದು ಇಡ್ತದೆ. ಸಾಮಾನ್ಯವಾಗಿ ಅರೆ ಮಲೆನಾಡು ಪ್ರದೇಶದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಹಾಗೂ ಬೇಸಿಗೆ ಹಂಗಾಮಿನಲ್ಲಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಈ ಸ್ಪೊಡಾಪ್ಟರ ಕೀಡೆ ಹೆಚ್ಚಿನ ಬಾಧೆಯನ್ನು ಮಾಡ್ತದೆ. ಇದರ ನಿರ್ವಹಣೆಗಾಗಿ 0.2 ಗ್ರಾಂ ಇಮೋಮೆಕ್ಯೂನ್ ಬೆಂಜೇಟ್ 5 SG ಅಥವಾ 2 ಮಿಲಿಲೀಟರ್ ಕ್ಯುನಾಲ್ಫಾಸ್ 25 EC ಅಥವಾ 0.5 ಮಿಲಿಲೀಟರ್ ಲ್ಯಾಂಡಾ ಸೈಲೋತ್ರಿನ್ 5 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗ್ತದೆ. ಜೈವಿಕ ಕೀಟನಾಶಕಗಳಾದಂತಹ NPV 100 ಎಲ್ಲಿ ಪ್ರತಿ ಎಕರೆಗೆ ಅಥವಾ 5 ಗ್ರಾಂ BT ಅಥವಾ 1 ಗ್ರಾಂ ನಿಮೂರಿಯಾ ರಿಲೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಾಯಂಕಾಲ ರೈತ ಬಾಂಧವರು ಸಿಂಪರಣೆಯನ್ನು ಮಾಡಬೇಕಾಗ್ತದೆ. ಇನ್ನು ಕೆಂಪು ತಳಿ ಕಂಬಳಿ ಹುಳು ಕುರಿತು ರೈತ ಬಾಂಧವರಿಗೆ ಮಾಹಿತಿ ಹೇಳೋದಾದರೆ, ಪತಂಗಗಳು ಮುಂಗಾರು ಮಳೆ ಬಿದ್ದ ತಕ್ಷಣ ಭೂಮಿಯಿಂದ ಹೊರಬಂದು ಮೊಟ್ಟೆಗಳನ್ನು ಗುಂಪು ಗುಂಪಾಗಿ ಇಡ್ತವೆ. ಮರಿಹುಳುಗಳು ಎಲೆಗಳನ್ನು ಕೊರೆದು ತಿನ್ನೋದ್ರಿಂದ ಎಲೆಗಳು ತೆಳುವಾದ ಪರದೆಯಂತೆ ಕಾಣ್ತದೆ. ನಂತರದಲ್ಲಿ ಹುಳುಗಳು ಚದುರಿ ಎಲೆಗಳನ್ನು ತಿನ್ನುವುದು ಸಾಮಾನ್ಯವಾಗಿ ನಾವು ನೋಡಬಹುದು. ಇದರ ಬಾಧೆಯಿಂದ ಕೆಲವೊಮ್ಮೆ ಮರುಬಿತ್ತನೆಯನ್ನು ಕೂಡ ಮಾಡಲಾಗ್ತದೆ. ಇದರ ತೀವ್ರತೆ ಹೆಚ್ಚಾಗಿರ್ತದೆ. ಆರ್ಥಿಕ ನಷ್ಟದ ರೇಖೆ ದಾಟಿದಾಗ ಅಥವಾ 1 ಮೀಟರ್ ಸಾಲಿಗೆ 2 ಕೀಡೆಗಳು ಹುಳುಗಳು ಚಿಕ್ಕದಿದ್ದಾಗ 8-10 ಗ್ರಾಂ ಕಿನಾಲ್ಫಾಸ್ ಶೇಕಡ 1.5 ಪ್ರತಿ ಎಕರೆಗೆ ಧೂಳಿಯನ್ನು ಕರೆಸಬೇಕು. ಆದ್ದರಿಂದ ರೈತ ಬಾಂಧವರು ಈ ಶೇಂಗಾ ಬೆಳೆಯಲ್ಲಿ ಬಾಧಿಸುವಂತಹ ಕೀಟಗಳನ್ನು ಸಮರ್ಥವಾಗಿ ನಿರ್ವಹಣೆ ಮಾಡಬಹುದು. ಜೊತೆಗೆ ಇದನ್ನು ತಜ್ಞರಿಂದ ಹಾಗೆಯೇ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಕೀಟಗಳಿಂದ ಸಂರಕ್ಷಣೆ ಮಾಡಿ ಹೆಚ್ಚಿನ ಇಳುವರಿಯನ್ನು ಪಡ್ಕೋಬಹುದಾಗಿದೆ. ಇದುವರೆಗೆ ಶೇಂಗಾ ಬೆಳೆಯಲ್ಲಿ ಕೀಟಗಳ ನಿರ್ವಹಣೆ ಕುರಿತು ಮಾಹಿತಿಯನ್ನು ನೀಡಿದವರು ಅಮರೇಶ್ ಆಶಿಹಾಳ್. ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಭಾರತದ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ನಾಳೆ ಯಾವುದೇ ಪ್ರಮಾಣದ ಮಳೆಯಾಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 31-32 ಸೆಂಟಿಗ್ರೇಡ್ ಮತ್ತು ಕನಿಷ್ಠ ಉಷ್ಣಾಂಶ 20-21 ಸೆಂಟಿಗ್ರೇಡ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 80-82% ಮತ್ತು ಕನಿಷ್ಠ ಆರ್ದ್ರತೆಯ ಪ್ರಮಾಣ 50-52% ಸಾಧ್ಯತೆ ಇದೆ. ಗಾಳಿಯ ವೇಗ ಸರಾಸರಿ 4 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಮುನ್ಸೂಚನೆ ಇದೆ. ಈ ಹವಾಮಾನ ಮುನ್ಸೂಚನೆಯಂತೆ ಈಗ ಕೇಳಿ ಹವಾಮಾನ ಆಧಾರಿತ ಕೃಷಿ ಬೆಳೆಗಳನ್ನು. ಹವಾಮಾನ ಆಧಾರಿತ ಕೃಷಿ ಸಲಹೆಗಳು ಹೀಗಿವೆ. ಮುನ್ಸೂಚನೆಯಂತೆ ಮುಂದಿನ 5 ದಿನಗಳಲ್ಲಿ ಮಳೆಯಾಗುವ ಸಾಧ್ಯತೆ ಕಡಿಮೆ ಇರುವುದರಿಂದ ಬೆಳೆಗಳಲ್ಲಿ ತೇವಾಂಶ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಯಿಸಬೇಕು. ಹಿಂಗಾರು ಬೆಳೆಗಳಾದ ಜೋಳ, ಕಡಲೆ, ಸೂರ್ಯಕಾಂತಿ ಹಾಗೂ ಇನ್ನಿತರ ಬೆಳೆಗಳಲ್ಲಿ ಅಂತರ ಬೇಸಾಯ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. ಕಟಾವು ಮಾಡಿದ ಉತ್ಪನ್ನಗಳು ಚೀಲದಲ್ಲಿ ತುಂಬುವ ಮೊದಲು ಬಿಸಿಲಿನಲ್ಲಿ ಚೆನ್ನಾಗಿ ಒಣಗಿಸಿ ತುಂಬಬೇಕು. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಹಾಕುವ ಪೂರ್ವದಲ್ಲಿ ಭತ್ತದಲ್ಲಿ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಇನ್ನು ಕಡಲೆ ಬಿತ್ತನೆಯಲ್ಲಿ 35-40 ದಿನಗಳಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿ ಪಡೆಯಬಹುದು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಸಮಯದಲ್ಲಿ ಮಣ್ಣಿನ ತೇವಾಂಶ ಆಧಾರದ ಮೇಲೆ ತಪ್ಪದೆ ನೀರನ್ನು ಒದಗಿಸಬೇಕು. ಬೇಗ ಬಿತ್ತಿದ 20-25 ದಿನಗಳಲ್ಲಿ ಹಿಂಗಾರು ಜೋಳದ ಬೆಳೆಯಲ್ಲಿ ಅಂತರ ಬೇಸಾಯದ ಕೈಗೊಳ್ಳಬೇಕು. ಇದರಿಂದ ಕಳೆ ನಿಯಂತ್ರಣದ ಜೊತೆಗೆ ತೇವಾಂಶ ಸಂರಕ್ಷಣೆಯಾಗುತ್ತದೆ. 12-15 ದಿನಗಳ ಬಳಿಕ ಪುನರಾವರ್ತಿ ಮಾಡಬೇಕು. ಇನ್ನು ಹತ್ತಿ ಬೆಳೆಯುವ ಬಿಡಿಸುವ ಹಂತದಲ್ಲಿ ಇರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ತೊಗರಿ ಬೆಳೆಯಲ್ಲಿ ಕಾಯಿ ಕೊರಕದ ನಿರ್ವಹಣೆಗಾಗಿ 0.15 ಮಿಲಿಲೀಟರ್ ಕ್ಲೋರೋರೆಂಟ್ರಿನ್ ಸಿಲ್ಫ್ರೋಟ್ 14-15 SC ಅಥವಾ ಹತ್ತಿ ನಾಶಕವಾಗಿ 2 ಮಿಲಿಮೀಟರ್ ಪ್ರೊಫೋಫಾನೇಷನ್ 50 EC ಪ್ರತಿ ಲೀಟರ್ಗೆ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಇನ್ನು ಸೂರ್ಯಕಾಂತಿಯಲ್ಲಿ ಹೆಲಿಕ್ರೋಮವನ್ನು ನಿರ್ವಹಿಸಲು ಸೂರ್ಯಕಾಂತಿ ತಲೆಯಿಂದ ಲಾರ್ವಾಗಳ ಹಸ್ತಚಾಲಿತ ಸಂಗ್ರಹವು ಅತ್ಯುತ್ತಮ ಆಯ್ಕೆಯಾಗಿದೆ. ಇದುವರೆಗೆ ಕೃಷಿ ಸಲಹೆಗಳನ್ನು ಕೇಳಿದ್ರಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯೆ ಸುರಕ್ಷಿತ ಹೋ ಜಾಯೆ ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೇ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೇ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत. ಈಗ ಕೇಳಿ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ. ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೇಗಿವೆ? ಮಾನ್ವೀಯ ಮಾರುಕಟ್ಟೆ ಹತ್ತಿ 5,952 7,250 ರೂಪಾಯಿಗಳು, ಜೋಳ 2,350 ರೂಪಾಯಿಯಿಂದ 2,399 ರೂಪಾಯಿಗಳು, ಭತ್ತ ಹೊಸ ಸೋನಾ ಮಸೂರಿ 2,000 ರೂಪಾಯಿಯಿಂದ 2,300 ರೂಪಾಯಿಗಳು, ಭತ್ತ ಹಳೆ ಸೋನಾ ಮಸೂರಿ 2,600 ರೂಪಾಯಿಯಿಂದ 3,200 ರೂಪಾಯಿಗಳು, ಗೋಧಿ 2,560 ರೂಪಾಯಿಯಿಂದ 2,590 ರೂಪಾಯಿಗಳು. ಇನ್ನು ರಾಯಚೂರು ಮಾರುಕಟ್ಟೆಯ ಪೇಟೆ ಧಾರಣೆ ಹೇಗಿದೆ? ಹತ್ತಿ ಹೈಬ್ರಿಡ್ 6,000 ರೂಪಾಯಿಯಿಂದ 7,435 ರೂಪಾಯಿಗಳು, ಈರುಳ್ಳಿ 610 ರೂಪಾಯಿಯಿಂದ 1,500 ರೂಪಾಯಿಗಳು, ಭತ್ತ ದಪ್ಪ 1,311 ರೂಪಾಯಿಗಳು, ಭತ್ತ ಸೋನಾ ಮಸೂರಿ 1,922 ರೂಪಾಯಿಯಿಂದ 2,949 ರೂಪಾಯಿಗಳು, ಕೆಂಪು ತೊಗರಿ 6,039 ರೂಪಾಯಿಯಿಂದ 6,342 ರೂಪಾಯಿಗಳು. ಇದುವರೆಗೆ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆಯನ್ನ ಕೇಳಿದ್ರಿ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಈಗ ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ ಭೀಮಯ್ಯ ಮತ್ತು ಸಂಗಡಿಗರಿಂದ ಏಕತಾರಿ ಪದಗಳು. ಹಂಬೀಗ ನಿನ್ನ ನೆಂಬಿದೆ ಜಗದಂಬ ರಮಣ ನಿನ್ನ ನೆಂಬಿದೆ, ತುಂಬಿದ ಅರಗೋಲಂಬಿಗ ತುಂಬಿದ ಅರಗೋಲಂಬಿಗ ಅದ ಕೊಂಬತ್ತು ಚಿತ್ರ ನೋಡಂಬಿಗ ನೋಡು ಅಂಬಿಗ ಅದರಿಂಬಾಗಿ ನೋಡೆ ನಡೆ ಸಂಬಿಗ ಸಂಭ್ರಮದಿಂ ನೋಡು ಅಂಬಿಗ ಅದರಿಂಬಾಗಿ ನೋಡೆ ನಡೆ ಸಂಬಿಗ ಅಂಬಿಗ ನಾ ನಿನ್ನ ನೆಂಬಿದೆ ಜಗದಂಬ ರಮಣ ನಿನ್ನ ನೆಂಬಿದೆ, ಆರು ತೆರೆಯ ನೋಡಂಬಿಗ ಆರು ತೆರೆಯ ನೋಡಂಬಿಗ ಅದು ಮೀರಿ ಬರುತ್ತದೆ ಅಂಬಿಗಾ ದಾಟಿಸು ಅಂಬಿಗ. ಯಾರಿಂದಲಾಗುವುದು ಅಂಬಿಗ, ಅದನ್ನ ವಾರಿಸು ದಾಟಿಸು ಅಂಬಿಗ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ ನಂಬಿದೆ. ಒಳೆಯೋ ಬರವನು ಡಂಬಿಗ, ಒಳೆಯೋ ಬರವನು ಡಂಬಿಗ, ಅದಕ್ಕ ಶಳವೋ ಗಾನ ವಯ್ಯ ಅಂಬಿಗ. ಒಳೆಯೋ ಬರವನು ಡಂಬಿಗ, ಅದಕ್ಕ ಶಳವೂ ಗಾನ ವಯ್ಯ ಅಂಬಿಗ. ಸುಳಿಯೋಳು ಮುಳಗಿದೆ ಅಂಬಿಗ, ಎನ್ನ ಸೆಳೆದು ಕೊಂಡಯ್ಯೋ ನೀ ನಂಬಿಗ. ಸುಳಿಯೋಳು ಮುಳಗಿದೆ ಅಂಬಿಗ, ಎನ್ನ ಸೆಳೆದು ಕೊಂಡಯ್ಯೋ ನೀ ನಂಬಿಗ. ಅಂಬಿಗ ನಾನಿನ್ನ ನಂಬಿದೆ, ಜಗದಂಬಾರಮಣ ನಿನ್ನ. ಪರಿಹರಿಸೋ ಅಜ್ಞಾನ ಗುರುದೇವ ಬೇಡುವೆ ನಿನ್ನ, ಪರಿಹರಿಸೋ ಅಜ್ಞಾನ. ಚರಿಸುತ್ತಲಿರುವುದು ಮನಸೋ ಸುಜ್ಞಾನ ಎನ್ನಳು ಬೆರೆಸೋ, ಸುತ್ತಲಿರುವುದು ಮನಸೋ ಸುಜ್ಞಾನ ಎನ್ನಳು ಬೆರೆಸೋ. ಮಾಯಾಂತ ಕಾರ ನೆನೆಸೋ ನೀನೇ ಉದ್ಧರಿಸೋ, ಮಾಯಾಂತ ಕಾರ ನೆನೆಸೋ ನೀನೇ ಉದ್ಧರಿಸೋ. ಬೇಡುವೆ ನಿನ್ನ ಪರಿಹರಿಸೋ ಅಜ್ಞಾನ, ಪ್ರಭು ದೇವ ಬೇಡುವೆ ನಿನ್ನ ಪರಿಹರಿಸೋ ಆತ್ಮಾನ. ಆ ಮನುಷ್ಯ ಜನ್ಮದಿ ಬಂದೆ ದಿನಗಳನ್ನು ವ್ಯರ್ಥವು ಕಳೆದೆ, ಆ ಮನುಷ್ಯ ಜನ್ಮದಿ ಬಂದೆ ದಿನಗಳನ್ನು ವ್ಯರ್ಥವು ಕಳೆದೆ. ಜಾನಿಸದೆ ಎಡ ಬಿಡದೆ ಉದ್ಧಾರ ಮಾಡಯೋ ತಂದೆ, ಜಾನಿಸದೆ ಎಡ ಬಿಡದೆ ಉದ್ಧಾರ ಮಾಡಯೋ ತಂದೆ. ಗುರುದೇವ ಬೇಡುವೆ ನಿನ್ನ ಪರಿಹರಿಸೋ ಅಜ್ಞಾನ, ಪ್ರಭು ದೇವ ಬೇಡುವೆ ನಿನ್ನ ಪರಿಹರಿಸೋ ಆತೆ. ಉದ್ಧಾರ ಮಾಡಯೋ ತಂದೆ, ಗುರುದೇವ ಬೇಡುವೆ ನಿನ್ನ ಪರಿಹರಿಸೋ ಅಜ್ಞಾನ, ಪ್ರಭು ದೇವ ಬೇಡುವೆ ನಿನ್ನ ಪರಿಹರಿಸೋ ಆತ್ಮಾನ. ರೈಚೂರು ಕೊಟ್ಟಳೆಗಿರುವಾ